श्रीमान वेंकटनाथार्य कवितार्किक केसरी वेदांताचार्य वर्यो मे सन्निसत्तां सदा हृदि निगमांत महादेशिकर दयाशतिका ಸ್ತೋತ್ರದ ಅರ್ಥಾನುಸಂಧಾನದಲ್ಲಿ 63ನೇ ಶ್ಲೋಕ. ಅನನ್ಯಾಧೀನ ಸನ್ಭವತಿ ಪರತಂತ್ರ ಪ್ರಣಮತಾಂ ದಯೇ ಸರ್ವದ್ರಷ್ಟಾ ನ ಗಣಯತಿ ತೇಷಾಮಪಕೃತಿಂ ಪತಿಸ್ತ್ವತ್ಪಾರಾರ್ಥ್ಯಂ ಪ್ರಥಯತಿ ವೃಷಕ್ಷ್ಮಾಧರಪತಿ ವ್ಯವಸ್ಥಾಂ ವೈಯಾತ್ಯಾದಿತಿ ವಿಘಟಯಂತಿ ವಿಹರಸಿ. ದಯೇ ದಯಾದೇವಿಯೇ, ವೃಷಕ್ಷ್ಮಾಧರಪತಿ ವೃಷಾದ್ರಿಯ ಈಶ್ವರನಾದ ಪತಿಯಾದ ಶ್ರೀನಿವಾಸನು ಅನನ್ಯಾಧೀನಸ್ಸನ್ ಮತ್ತೊಬ್ಬರಿಗೆ ಅಧೀನನಾಗಿಲ್ಲದೆ ಇದ್ದರೂ ಸಹ ಪ್ರಣಮತಾಂ ತನ್ನಲ್ಲಿ ಮರೆಹೊಕ್ಕವರಿಗೆ ಪರತಂತ್ರ ಭವತಿ ತಾನು ಅಧೀನನಾಗುತ್ತಾನೆ. ಸರ್ವದ್ರಷ್ಟ ಎಲ್ಲವನ್ನೂ ಸದಾ ಕಾಣುವವನಾದರೂ ಸಹ ತೇಷಾಂ ಅಪಕೃತಿಂ ನ ಗಣಯತಿ ಅವರ ಅಪಕಾರಗಳನ್ನು ಅವನು ಗಮನಿಸುವುದೇ ಇಲ್ಲ. ಪತಿಸ್ಸನ್ನ ನಿನಗೆ ಪತಿಯಾಗಿದ್ದರೂ ತ್ವತ್ಪಾರಾರ್ಥ್ಯಂ ಪ್ರಥಯತಿ ನಿನಗೆ ಅಧೀನನಾಗಿರುವಿಕೆಯನ್ನು ಅವನ ಪ್ರಕಟಪಡಿಸುತ್ತಾನೆ. ಇತಿ ಈ ಬಗೆಯಾದ ವ್ಯವಸ್ಥಾಂ ಶಾಸ್ತ್ರೋಕ್ತವಾದ ವ್ಯವಸ್ಥೆಯನ್ನು ವೈಯಾತ್ಯಾತಿ ಧಾರ್ಷ್ಟ್ಯದಿಂದ ವಿಘಟಯಂತಿ ಉಲ್ಲಂಘಿಸುತ್ತಾ ವಿಹರಿಸಿ ನೀನು ವಿಹಾರ ಮಾಡುತ್ತೀಯೇ ಅಂತ ದಯಾದೇವಿಗೆ ಇಲ್ಲಿ ಸ್ತೋತ್ರ. ಸರ್ವಜ್ಞನಾದ ದಂಡಧರನಾದ ಭಗವಂತನಿರಲು ಹೇಗೆ ತಾನೇ ಪ್ರಪನ್ನನಿಗೆ ಲಘುವಾದ ದಂಡ ಅಂತ ಹೇಳಲು ಸಾಧ್ಯ ಅಂದರೆ ಇಲ್ಲಿ ಹೇಳ್ತಾರೆ ಅವನು ಸ್ವತಂತ್ರನೇ ಅಲ್ಲ ಅಂತ ಹೇಳ್ಬಿಟ್ಟು. ಅವನು ದಯಾದೇವಿಗೆ ಮಾತ್ರವೇ ಪರತಂತ್ರನಲ್ಲ, ದಯಾದೇವಿಗೆ ಯಾರು ಶರಣಾಗತಿ ಮಾಡಿದಾರೋ ದಯಾದೇವಿಯಲ್ಲಿ ಅವರಿಗೂ ಪರತಂತ್ರನಂತೆ. ಆದ್ದರಿಂದ ಸರ್ವಜ್ಞನಾಗಿದ್ದರೂ ಅವರ ಅಪರಾಧಗಳನ್ನು ಅವನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಶಾಸ್ತ್ರವು ಏನು ಹೇಳುತ್ತೆ ಅಂದರೆ ನಾಭುಕ್ತಂ ಕ್ಷೀಯತೆ ಕರ್ಮ ಅಂತ ಹೇಳ್ಬಿಟ್ಟು, ಕರ್ಮವು ಅನುಭವಿಸದೇ ಹೋದರೆ ಕಳೆಯುವುದಿಲ್ಲ, ಅನುಭವಿಸಿಯೇ ತೀರಬೇಕು ಕರ್ಮವನ್ನು ಅಂತ ಹೇಳಿ ಅವನ ವಿಷಯದಲ್ಲಿ ಹೇಳುವಾಗ ಸರ್ವಜ್ಞ ಸರ್ವವಿತ್ ಎಂದೆಲ್ಲ ಭಗವಂತನನ್ನು ಸ್ತೋತ್ರ ಮಾಡುತ್ತೆ ಶ್ರುತಿ. ಎಲ್ಲವನ್ನೂ ತಿಳಿದವನು, ಅವನು ಸರ್ವಶಕ್ತನಾದವನು ಇಲ್ಲ, ಅದೆಲ್ಲವನ್ನೂ ದಯಾದೇವಿಯು ಬದಲಿಸಿಬಿಡುತ್ತಾಳೆ ಎನ್ನುತ್ತಾರೆ ತನ್ನ ಕ್ರೀಡಾವಿಲಾಸದಿಂದ. ಇಲ್ಲಿ ಶ್ರೀ ಕೂರತ್ತಾಳ್ವನವರ ಅನನ್ಯಾಧೀನತ್ವಂ ತವಕಿಲ ಜಗುಹು ವೈದಿಕ ಗಿರಹ ಪರಾಧೀನಂತೂ ಪರಾಧೀನಂ ತ್ವಾಂತು ಪ್ರಣತ ಪರತಂತ್ರಂ ಮನುಮಹೇ ಉಪಾಲಂಭೋ ಎಂಭೋಃ ಶ್ರಯತಿ ಬತ ಸಾರ್ವಜ್ಞಮಪಿತೆ ಯಥೋ ದೋಷಂ ಭಕ್ತೇಷ್ವಿಹ ವರದ ನೈವಾಕಲಯಸಿ ಎಂಬ ವರದರಾಜೋತ್ಸವದ ಶ್ಲೋಕವನ್ನು ನಾವು ನೆನಪಿಗೆ ತೆಗೆದುಕೊಳ್ಳಬಹುದು. ಇಲ್ಲಿ ಶ್ರೀ ಕೂರತ್ತಾಳ್ವನವರು ಇದೇ ರೀತಿಯಾದ ಅರ್ಥವನ್ನು ಹೇಳಿದರು. ವೈದಿಕ ಗಿರಹ ತವ ಅನನ್ಯಾಧೀನತ್ವಂ ಕಿಲ ಜಗುಹು, ನೀನು ಅನನ್ಯಾಧೀನ ಎಂದು ತಾನೇ ಹೇಳಿದರು. ಶ್ರುತಿಗಳೆಲ್ಲವೂ ವೈದಿಕ ಗಿರಹ ಅಂದರೆ ಶ್ರುತಿಗಳು. ಆದರೆ ನಾವು ಏನು ತಿಳಿತೀವಿ ಅಂದರೆ ಪರಾಧೀನಂ ತ್ವಾಂತು ಮನುಮಹೆ, ಅದು ಯಾರಿಗೆ ಪರಾಧೀನ? ಪ್ರಣತ ಪರತಂತ್ರಂ, ಯಾರು ಶರಣಾಗತಿ ಮಾಡಿದಾರೋ ಅವರಿಗೆ ಅಂತ ಹೇಳಿಬಿಟ್ಟು. ಆದ್ದರಿಂದ ನಿನಗೇನು ದೋಷವಿಲ್ಲ, ನೀನು ಸರ್ವಜ್ಞನಾಗಿದ್ದರೂ ದೋಷವಿಲ್ಲ ಅಂತ ಹೇಳಿಬಿಟ್ಟು ದೋಷವನ್ನೇ ನೋಡುವುದಿಲ್ಲ ಭಕ್ತರ ದೋಷವನ್ನು ಅಂತ. ಈಹ ದೋಷಂ ನೈವ ಆಕಲಯಿಸಿ, ಈ ಲೀಲಾ ವಿಭೂತಿಯಲ್ಲಿರೋ ಭಕ್ತರ ದೋಷವನ್ನು ಸರ್ವಜ್ಞನಾದ ನೀನು ಪರಿಗಣಿಸುವುದಿಲ್ಲ, ಇದೇನು ಆಶ್ಚರ್ಯ ಅಂತ ಹೇಳ್ತಾರೆ. ಹಾಗೆ ಅನನ್ಯಾಧೀನ ಸನ್ ನಿರುಪಾಧಿಕ ಸತ್ತೆ ಎನ್ನುವುದು ಭಗವಂತನದು, ಅದು ಮತ್ತೊಬ್ಬರ ಅಧೀನದಲ್ಲಿಲ್ಲದ ಸತ್ತೆ, ಅದುವೇ ಸ್ವಾತಂತ್ರ್ಯವೂ ಸಹ. ಶ್ರುತಿಯು ಅದನ್ನು ನತಸ್ಯೇಷೇಕಶ್ಚನ ತಸ್ಯ ನಾಮ ಮಹದ್ಯಶಃ ಪತಿಂ ವಿಶ್ವಸ್ಯಾತ್ಮೇಶ್ವರಗುಂಶಾಶ್ವತಗುಂ ಶಿವಮಚ್ಯುತಂ ಹೀಗೆಲ್ಲ ಕೊಂಡಾಡುತ್ತೆ. ವಿಶ್ವಸ್ಯ ಪತಿಂ, ಅವನು ವಿಶ್ವಕ್ಕೆಲ್ಲ ಅವನು ಶೇಷಿಯಾದವನು. ನತಸ್ಯ ಈಶೇ ಕಶ್ಚನ, ಅವನಿಗೆ ಒಬ್ಬ ಈಶ್ವರನಿಲ್ಲ, ಹೀಗೆಲ್ಲ ಅವನನ್ನು ಸ್ತೋತ್ರ ಮಾಡುತ್ತೆ. ಅಂತಹವನು ಶಾಸ್ತ್ರದ ನಿಯಮವನ್ನು ಮೀರುತ್ತಾನೆ ಅಂತ ಹೇಳ್ತಾರೆ. ಅನನ್ಯಾಧೀನನು ಆದವನು ಕೂಡ ನಿನಗೆ ಅಧೀನನಾಗಿದ್ದಾನೆ ಅಂತ ಸ್ತೋತ್ರ ಮಾಡ್ತಾರೆ ದಯಾದೇವಿಗೆ. ಭವತಿ ಪರತಂತ್ರ ಪ್ರಣಮತಾಂ, ಅಂತಹ ಭಗವಂತನು ಪ್ರಪನ್ನರಾದವರಿಗೆ ಪರತಂತ್ರನಾಗುವನು. ಪ್ರಣಮತಾಂ ಎಂಬುದು ಪ್ರಣಾಮ ಮಾಡಿದ ಕ್ಷಣದಲ್ಲಿಯೇ ಪರತಂತ್ರನಾಗಿಬಿಡ್ತಾನೆ ಎನ್ನುವುದನ್ನು ಸೂಚಿಸುತ್ತೆ. ಅದೂ ಸಹ ಬಹುವಚನದಲ್ಲಿರುವುದರಿಂದ ಅನೇಕ ಪ್ರಪನ್ನರಿಗೆ ಅಧೀನನಾಗುವನು ಭಗವಂತನು ಎಂಬುದನ್ನು ತಿಳಿಸುತ್ತದೆ. ಅಷ್ಟೇ ಅಲ್ಲದೆ ಪ್ರಪನ್ನರ ಭಕ್ತರಿಗೂ ಪರತಂತ್ರನಾಗಿ ಬಿಡುವನು ಅಂತೂ ಹೇಳಬಹುದು. ಅಂತಹವನು ಏ ದಯೇ ದಯೇ ಸರ್ವದ್ರಷ್ಟಾನ ಗಣೇತಿ ತೇಷಾಮ ಅಪಕೃತಿಂ, ಎಲ್ಲವನ್ನೂ ಕಾಣುವ ಸರ್ವದ್ರಷ್ಟ ಆದವನು ಅವರ ಅಪಕಾರಗಳನ್ನು ನೋಡುವುದೇ ಇಲ್ಲವಂತೆ ಅವನು ಏನನ್ನೂ ನೋಡುವುದಿಲ್ಲ ಎಂದು ಹೇಳದೆ ನೋಡಿದರೂ ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂಬುದನ್ನು ಹೇಳ್ತಾರೆ. ಅಂದ ಗಣಯತಿ ಎನ್ನುತ್ತಾರೆ. ಅಂದ ಅವನ ಸರ್ವಜ್ಞತ್ವಕ್ಕೆ ಯಾವ ದೋಷವೂ ಇಲ್ಲ, ಸರ್ವಜ್ಞನೇ, ಎಲ್ಲ ನೋಡ್ತಾನೆ. ಆದರೆ ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ, ನಗಣಯತಿ ಎನ್ನುತ್ತಾರೆ ಸ್ವಾಮಿ ದೇಶಿಕನ್. ಎಂದರೆ ಅವರ ದೋಷ ದಂಡನೆಗೆ ಅರ್ಹವಾದುದಲ್ಲ ಅಂತ ತಿಳಿತಾನೆ ಅವನು ಅಂತ ಭಾವ. ಆದ್ದರಿಂದ ಅವರನ್ನು ದಂಡಿಸಬೇಕೆಂಬ ಸಂಕಲ್ಪವನ್ನೇ ಮಾಡುವುದಿಲ್ಲ ಅವನು. ಇಲ್ಲಿ ತೇಷಾಂ ಅಪಕೃತಿಂ ಎಂಬಲ್ಲಿ ಅಪಕೃತಿಂ ಎಂದು ಏಕವಚನದಲ್ಲಿ ಹೇಳಿರುವುದರಿಂದ ಒಂದು ದೋಷವನ್ನೂ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂಬುದು ಸೂಚಿತವಾಗಿದೆ. ಶ್ರೀರಾಮನ ಗುಣಗಳನ್ನು ಹೇಳುವಾಗ ವಾಲ್ಮೀಕಿಗಳು ನ ಸ್ಮರತ್ಯಪಕಾರಾಣಾಂ ಶತಮಪಿ ಆತ್ಮವತ್ತಯ ಕಥಂಚಿದ್ ಉಪಕಾರೇಣ ಕೃತೇನ ಏಕೇನ ತುಷ್ಯತಿ ಅಂತ ಹೇಳ್ತಾರೆ. ಇದರಿಂದ ದೋಷೋಯದ್ಯಪಿ ತಸ್ಯ ಸ್ಯಾತ್ ನ ಕಶ್ಚಿನ್ ಅಪರಾಧ್ಯತಿ ಎಂಬ ನ್ಯಾಯದಂತೆ ಅವನ ಸರ್ವಜ್ಞತ್ವಕ್ಕೆ ಯಾವ ಹಾನಿಯೂ ಇಲ್ಲ ಅನ್ನುವ ಭಾವ. ಪತಿಸ್ತ್ವತ್ ಪಾರಾರ್ಥ್ಯಂ ಪ್ರಥಯತಿ ವೃಷಕ್ಷ್ಮಾಧರ ಪತಿ. ಪಾರಾರ್ಥ್ಯಂ ಎಂದರೆ ಶೇಷತ್ವ, ಶೇಷ ಪರಾರ್ಥತ್ವಾತ್ ಅಂತ ಜೈಮಿನಿಗಳು ಸೂತ್ರದಲ್ಲಿ ಹೇಳಿದರು. ದಯಾದೇವಿಯೇ, ಸರ್ವಶೇಷಿಯಾದ ಶ್ರೀನಿವಾಸನು ನಿನಗೆ ಶೇಷಭೂತನಾಗಿರುವನು ಅನ್ನುತ್ತಾರೆ. ಪತ್ನಿಯು ತಾನೇ ಪತಿಗೆ ಶೇಷಭೂತಳು ಎಂದರೆ ಇದು ಅಲ್ಲಿ ಅದಲು ಬದಲಾಗಿಬಿಟ್ಟಿದೆ ಇಲ್ಲಿ ಅಂತ ಹೇಳ್ತಾರೆ. ವ್ಯವಸ್ಥಾಂ ವೈಯಾತ್ಯಾದಿತಿ ವಿಘಟಯಂತಿ ವಿಹರಸಿ. ಹೀಗೆ ಈಶ್ವರನ ಲಕ್ಷಣಗಳಾದ ಸಾರ್ವಜ್ಞವೇನು, ಸರ್ವಶೇಷಿತ್ವವೇನು ಎಂಬ ಈ ಎಲ್ಲ ವ್ಯವಸ್ಥೆಯನ್ನು ಉಲ್ಲಂಘನೆ ಮಾಡುತ್ತಾ ದಯಾದೇವಿಯು ವಿಹಾರ ಮಾಡುತ್ತಾಳೆ ಅಂತ ಇಲ್ಲಿ ಆಶ್ಚರ್ಯವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್. ಇದುವೇ ದಯಾದೇವಿಯ ಚೇತನರ ರಕ್ಷಣೆ ಎನ್ನುವಂತಹ ಕ್ರೀಡೆಯು ಎನ್ನುವಂತೆ. ಅನನ್ಯಾಧೀನ ಸನ್ ಭವತಿ ಪರತಂತ್ರ ಪ್ರಣಮತಾಂ ದಯೇ ಸರ್ವದ್ರಷ್ಟ ನ ಗಣಯತಿ ತೇಷಾಂ ಅಪಕೃತಿಂ ಪತಿಸ್ತ್ವತ್ಪಾರಾರ್ಥ್ಯಂ ಪ್ರಥಯತಿ ವೃಷಕ್ಷ್ಮಾಧರ ಪತಿ ವ್ಯವಸ್ಥಾಂ ವೈಯಾತ್ಯಾದಿತಿ ವಿಘಟಯಂತಿ ವಿಹರಸಿ. ಮುಂದಿನ ಶ್ಲೋಕ. ಅಪಾಂ ಪತ್ಯುಶತ್ರೂನ್ ಅಸಮನ ಅಸಹನ ಮುನೇರ್ಧರ್ಮ ನಿಗಲಂ ಕೃಪೇ ಕಾಕಸ್ಯೈಕಂ ಹಿತಮಿತಿ ಹೀನಸ್ತಿ ಸ್ಮನಯನಂ ವಿಲೀನ ಸ್ವಾತಂತ್ರ್ಯೋ ವೃಷಗಿರಿಪತಿ ತ್ವದ್ವಿಹೃತಿಭಿಃ ದಿಶದೇವಂ ದೇವೋ ಜನಿತ ಸುಗತಿಂ ದಂಡನಗತಿಂ. ಕೃಪೇ ಅಂತ ಇಲ್ಲಿ ಸಂಬೋಧನೆ ದಯಾದೇವಿಯೇ. ತ್ವದ್ವಿಹೃತಿಭಿಃ ನಿನ್ನ ಲೀಲೆಗಳಿಂದ ವಿಲೀನ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಕಳೆದುಕೊಂಡಂತಹ ವೃಷಗಿರಿಪತಿ ಶ್ರೀನಿವಾಸನು ಅಪಾಂಪತ್ಯು ಶತ್ರೂನ್. ಅಪಾಂಪತಿ ಅಂದರೆ ಸಮುದ್ರ ರಾಜ. ಸಮುದ್ರ ರಾಜನ ಶತ್ರುಗಳನ್ನೂ ಸಹ ಅಸಹನ ಮುನೇಹೆ ಪರಶುರಾಮನ ಧರ್ಮ ನಿಗಲಂ ಪುಣ್ಯದ ಸಂಕೋಲೆಯನ್ನೂ ಕಾಕಸ್ಯ ಏಕಂ ನಯನಂ ಕಾಕಾಸುರನ ಒಂದು ಕಣ್ಣನ್ನೂ ಸಹ ಹಿತಮಿತಿ ಅವರವರ ಹಿತಕ್ಕಾಗಿ ಹಿನಸ್ತಿ ಸ್ಮ ನಾಶ ಮಾಡಿದನು. ಏವಂ ಈ ರೀತಿಯಲ್ಲಿ ದೇವಃ ಲೀಲಾವಿಹಾರಿಯಾದ ಆ ದೇವನು ಜನಿತ ಸುಗತಿಂ ಸದ್ಗತಿಯನ್ನೇ ಉಂಟು ಮಾಡುವಂತಹ ದಂಡನ ವಿಧಿಂ ದಂಡನ ಕ್ರಮವನ್ನು ದಿಶತಿ ವಿಧಿಸುತ್ತಾನೆ ಅಂತ ಸ್ತೋತ್ರ. ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತ ರೂಪವಾದ ಪ್ರಪತ್ತಿಯಿಂದ ನಮ್ಮ ಕರ್ಮಗಳು ನಾಶವಾಗುವು ಅಂತ ಹೇಳಿದರು. ಮತ್ತು ಪ್ರಪನ್ನರಿಗೆ ಬುದ್ಧಿಪೂರ್ವಕವಾದ ಅಪರಾಧಗಳು ಸಂಭವಿಸಿದರೆ ಲಘುವಾದ ದಂಡನೆ ಎಂದು ಕೂಡ ಹೇಳಿದರು. ಈಗ ಆ ದಂಡನೆಯೇ ಅನುಗ್ರಹವಾಗುವುದು ಅಂತ ಸ್ವಾರಸ್ಯವಾಗಿ ಹೇಳ್ತಾರೆ. ನಿಗ್ರಹವೂ ಅನುಗ್ರಹವೇ ಆಗುವುದು ದಯೆಯ ಪ್ರಭಾವದಿಂದ ಅಂತ ಸ್ತೋತ್ರ ಮಾಡ್ತಾರೆ. ಕಾಳಿಂಗನ ಮರ್ದನ ಮಾಡಿದಾಗ ಆ ಕಾಳಿಯನ ಪತ್ನಿಯರೆಲ್ಲ ಶ್ರೀಕೃಷ್ಣನಿಗೆ ಕ್ರೋಧೋಪಿತೇ ಅನುಗ್ರಹ ಏವ ಸಮ್ಮತಃ ಅಂತ ಹೇಳದಂತೆ. ಅಪಾಂಪತ್ಯು ಶತ್ರೂನ್, ಅಪಾಂಪತಿ ಅಂದರೆ ಸಮುದ್ರ. ಶ್ರೀಮದ್ ರಾಮಾಯಣದಲ್ಲಿ ಸಮುದ್ರ ರಾಜನ ಶರಣಾಗತಿಗೆ ಮೊದಲು ಶ್ರೀರಾಮನಿಗೆ ಅವನ ಮೇಲೆ ಕೋಪ ಉಕ್ಕಿ ಬಂದಾಗ ಸಮುದ್ಧ ತಮ ಮಿತ್ರಘ್ನೋ ರಾಮೋ ನದನದೀಪತಿಂ ಎಂದು ವಾಲ್ಮೀಕಿಗಳು ಹೇಳ್ತಾರೆ. ಅಲ್ಲಿ ನಂತರ ಪ್ರಪತ್ತಿ ಮಾಡುವಾಗ ಸಮುದ್ರ ರಾಜನು ತನ್ನ ಪತ್ನಿಯೊಡನೆ ಬಂದನು ಎಂದು ಗಂಗಾ ಸಿಂಧು ಪ್ರಧಾನಾಭಿ ಅಪಕಾಭಿಸ್ಸಮಾವೃತ ಅಂತ ಹೇಳ್ತಾರೆ. ಅದರಿಂದ ಶ್ರೀರಾಮನ ದಯೆಯು ಮುಂದೆ ಬರುವುದು. ಆಗ ಪ್ರಪತಿ ಮಾಡುವ ಸಮಯದಲ್ಲಿ ಸಮುದ್ರರಾಜನು ಹೇಳ್ತಾನೆ, ಪೃಥ್ವೀ ವಾಯುರಾಕಾಶ ಮಾಪೋ ಜ್ಯೋತಿಶ್ಚ ರಾಘವ ಸ್ವಭಾವೇ ಸೌಮ್ಯ ತಿಷ್ಠಂತಿ ಶಾಶ್ವತಂ ಮಾರ್ಗಮಾಶ್ರಿತಾಃ ತತ್ಸ್ವಭಾವೋ ಮಮಾಪ್ಯೇಷ ಯದಗಾಧೋಹಮಪ್ಲವಃ ವಿಕಾರಸ್ತು ಭವೇದ್ಗಾಧ ಏತತ್ತೇ ಪ್ರವದಾಮ್ಯಹಂ ಅಂತ ಹೇಳ್ತಾನೆ. ಸಮುದ್ರವು ಅಗಾಧವಾಗಿರುವುದೇ ಅದರ ಸ್ವಭಾವವಲ್ಲವೇ? ನೀನೇ ಹಾಗೆ ಅದನ್ನು ವ್ಯವಸ್ಥೆ ಮಾಡಿದೆಯಾ? ಜಗತ್ತಿಗೆ ಮಂಗಳವನ್ನುಂಟು ಮಾಡುವಂತಹ ಗಂಗೆಯೇ ಮೊದಲಾದ ನದಿಗಳ ಪತಿಗೆ ಹಾನಿಯಾದರೆ ಅಮಂಗಲವೇ ಉಂಟಾಗಿ ಲೋಕಕ್ಕೆ ಅನರ್ಥವೇ ಆಗುವುದಲ್ಲ. ಇದೆಲ್ಲವೂ ಅಪಾಂಪತ್ಯುಹು ಎಂಬುದರಿಂದ ಇಲ್ಲಿ ಸೂಚಿತವಾಗಿದೆ ಅಂತ ವ್ಯಾಖ್ಯಾನದಲ್ಲಿ ಆಚಾರ್ಯರು ತಿಳಿಸ್ತಾರೆ. ಆಗ ಶ್ರೀರಾಮನು ತಕ್ಷಣವೇ ಹೇಳ್ತಾನೆ, ತಮಬ್ರವೀತ್ ತದಾ ರಾಮ ಉದ್ಧತೋ ಹಿ ನದೀಪತೆ ಅಮೋಘೋಯಂ ಮಹಾಬಾಣ ಕಸ್ಮಿನ್ ದೇಶೇ ನಿಪಾತ್ಯತಾಂ ಎಂದು ಶ್ರೀರಾಮನು ತಕ್ಷಣವೇ ಸುಪ್ರಸನ್ನನಾಗಿಬಿಟ್ಟ ಅಂತ ವಾಲ್ಮೀಕಿಗಳು ಆಶ್ಚರ್ಯಪಡ್ತಾರೆ. ಸಮುದ್ರರಾಜನ ಮೇಲಿನ ಕೋಪವನ್ನೆಲ್ಲ ಅವನು ಶರಣಾಗತನಾದನೊಡನೆಯೇ ಅವನ ಶತ್ರುಗಳಲ್ಲಿ ತೋರಿಬಿಟ್ಟನು ಶ್ರೀರಾಮನು. ಇದನ್ನೇ ಹಿಂದಿನ ಶ್ಲೋಕದಲ್ಲಿ ಭವತಿ ಪರತಂತ್ರ ಪ್ರಣಮತಾಂ ಅಂತ ಸ್ತೋತ್ರ ಮಾಡಿದರು. ಇಲ್ಲಿ ಶತ್ರೂನ್ ಎಂಬುದರಿಂದ ಅನೇಕ ಶತ್ರುಗಳನ್ನು ಒಂದೇ ಬಾಣದಿಂದ ನಾಶ ಮಾಡಿದನು ಶ್ರೀರಾಮನು ಎಂಬುದು ತಿಳಿಯುತ್ತದೆ. ಹಿಂದಿನ ಶ್ಲೋಕದಲ್ಲಿ ಭವತಿ ಪರತಂತ್ರ ಪ್ರಣಮತಾಂ ಎಂದಂತೆ ಇಲ್ಲಿ ಶ್ರೀರಾಮನು ಅವನ ಕ್ರೋಧವೂ ಪ್ರಪನ್ನರಿಗೆ ಕಿಂಕರರಾಗುವುದಲ್ಲದೆ ಪ್ರಪನ್ನರಿಗೆ ಅವರ ಶತ್ರುಗಳ ವಿಷಯದಲ್ಲಿರುವ ಕ್ರೋಧಕ್ಕೂ ಕಿಂಕರರಾಗುವು ಎಂದು ಸ್ವಾರಸ್ಯವಾಗಿ ಆಚಾರ್ಯರು ವ್ಯಾಖ್ಯಾನ ಮಾಡುತ್ತಾರೆ. ಅಸಹನ ಮುನೇರ್ ಧರ್ಮ ನಿಗಲಂ, ತನ್ನ ಅಂಶವೇ ಆದರೂ ಶ್ರೀರಾಮನ ವೀರ್ಯ ಖ್ಯಾತಿಗಳನ್ನು ಸಹಿಸಲಿಲ್ಲ ಪರಶುರಾಮನು. ಅಸಹನೆ ಎಂದರೆ ಅಸೂಯೆ, ಅದು ಭಗವಂತನು ಸ್ವಲ್ಪವೂ ಇಷ್ಟಪಡುವುದಿಲ್ಲ. ಗೀತೆಯಲ್ಲಿ ಇದಂತೆ ನಾತಪಸ್ಕಾಯ ನಾಭಕ್ತಾಯ ಕದಾಚಿನ ನಚ ಅಶುಶ್ರೂಷವೇ ವಾಚ್ಯಂ ನಚಮಾಂ ಯೋಭ್ಯಸೂಯತಿ ಎಂದು ಕಡೆಯದಲ್ಲಿ ಪೂರ್ಣವಾಕ್ಯದಲ್ಲಿ ಹೇಳಿದ್ದಾನೆ ಶ್ರೀಕೃಷ್ಣ, ನಚಮಾಂ ಯೋಭ್ಯಸೂಯತಿ ಅಂತ ಹೇಳಿಬಿಟ್ಟು. ಮತ್ತು ಏತ್ವೇದದ ಅಭ್ಯಸೂಯಂತೋ ನಾನು ತಿಷ್ಠಂತಿ ಮೇಮತಂ ಎಂದು ಸಹ. ಅಂತಹ ಪರಶುರಾಮರ ಧರ್ಮ ನಿಗಲವನ್ನು ಲೋಕಾನ್ ಅಪ್ರತಿಮಾನ್ ವಾತೆ ಹನಿಷ್ಯಾಮಿ ಯದೀಚ್ಛಸಿ ಅಂತ ಹೇಳಿ ನಾಶ ಮಾಡಿದನು ಶ್ರೀರಾಮನು. ಸಮುದ್ರರಾಜನ ವಿಷಯದಲ್ಲಿ ಅವನ ಬಾಹ್ಯ ಶತ್ರುಗಳನ್ನು ನಾಶಪಡಿಸಿದನು, ಪರಶುರಾಮನ ವಿಷಯದಲ್ಲಿ ಆಂತರ ಶತ್ರುವನ್ನು ನಾಶಪಡಿಸಿದನು ಎಂದು ಇದು ಇನ್ನು ಹೆಚ್ಚಾದ ಅನುಗ್ರಹ ಅಂತಾರೆ ಆಚಾರ್ಯರು. ಧರ್ಮವೂ ಸಹ ಮೋಕ್ಷಕ್ಕೆ ಅಡ್ಡಿಯೇ, ಆದ್ದರಿಂದ ಅದೂ ಸಹ ಒಂದು ಸರಪಳಿಯಂತೆಯೇ. ಸ್ವಾಮಿ ದೇಶಿಕನ್ ಕಸ್ಮೈಸ್ವರೇತ ಸುಖ ಸಂಚರಣೋತ್ಸುಕಾಯ ಕಾರಾಗೃಹೆ ಕನಕ ಶೃಂಖಲೆಯ ವಿಬಂಧ ಅಂತ ಹೇಳಿದ್ರು ವರದರಾಜ ಪಂಚಾಶತ್ತಿನಲ್ಲಿ. ಒಂದು ಚಿನ್ನದ ಸರಪಳಿಯಿಂದ ಕಟ್ಟಿದ್ರೂ ಕೂಡ ಕಾರಾಗೃಹದಲ್ಲಿ ಯಾರಿಗೆ ತಾನೇ ಅದು ಸುಖವಾಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಇದು ಪುಣ್ಯವೂ ಸಹ ಇವರಿಗೆ ಪ್ರತಿಬಂಧಕವೇ ಎನ್ನುವುದರಿಂದ ಅದನ್ನು ನಾಶಪಡಿಸಿದನು, ಹಾಗೆ ಅನುಗ್ರಹ ಮಾಡಿದನು ಅಂತ. ಕೃಪೆ ಕಾಕಸ್ಯೈಕಂ ಹಿತಮಿತಿ ಹಿನಸ್ತಿ ಸ್ಮನೇನಂ, ಕಾಕಾಸರನ ವೃತ್ತಾಂತವು ಸಮುದ್ರರಾಜ ಪರಶುರಾಮ ಇವರುಗಳಿಗಿಂತ ವಿಲಕ್ಷಣವಾದುದು. ಇಲ್ಲಿ ದಯೆಯ ಮಹಿಮೆಯು ಅತ್ಯಧಿಕವಾಗಿ ಕಾಣುವುದು ಎನ್ನುತ್ತಾರೆ ಆಚಾರ್ಯರು. ಏಕೆಂದರೆ ಸಮುದ್ರರಾಜನು ಆಧಿಕಾರಿಕನಾದ ದೇವನು, ಭಗವಂತನಿಂದಲೇ ಆ ಅಧಿಕಾರದಲ್ಲಿ ನಿಯಮಿಸಲ್ಪಟ್ಟವನು. ಪರಶುರಾಮನು ಭಗವಂತನ ಅವತಾರವೇ ಆದ ಬ್ರಾಹ್ಮಣನು. ಅಲ್ಲದೆ ಕಾಕಾಸುರನು ತೀವ್ರವಾದ ಅಸಹ್ಯಾಪಚಾರ ಮಾಡಿದ್ದನು ಸೀತಾದೇವಿಗೆ ಹಿಂಸೆ ಮಾಡಿ. ಇಲ್ಲಿ ಹಿತಮಿತಿ ಹಿನಸ್ತಿ ಎಂಬುದರಿಂದ ಅವನಿಗೆ ಹಿತವೆಂದು ತಿಳಿಯದಿದ್ದರೆ ಅಷ್ಟು ದಂಡನೆಯನ್ನು ಮಾಡಬಾರದು ಎಂಬುದು ಸೂಚಿತವಾಗಿದೆ ಎನ್ನುತ್ತಾರೆ ವ್ಯಾಖ್ಯಾನದಲ್ಲಿ. ಹೇಗೆ ಒಬ್ಬ ರೋಗಿಗೆ ಡಾಕ್ಟರ್ ಅವರು ಶಸ್ತ್ರಚಿಕಿತ್ಸೆ ಮಾಡಿ ಹಿಂಸಿಸಿದರೂ ಸಹ ಅದು ಹಿತಕ್ಕೆ ಆಗುವುದು, ಹಾಗೆ ಇದೂ ಕೂಡ ಹಿತವೆನ್ನುತ್ತಾರೆ. ವಿಲೀನ ಸ್ವಾತಂತ್ರ್ಯೋ ವೃಷಗಿರಿಪತಿ ತ್ವದ್ವಿಹೃತಿಭಿ, ಶ್ರೀನಿವಾಸನು ಧರ್ಮಗಿರಿಪತಿಯು, ಅವನು ಧರ್ಮ ಸೇತು, ಆದ್ದರಿಂದ ಧರ್ಮಾಧರ್ಮಗಳ ಫಲವನ್ನು ಕೊಡುವುದರಲ್ಲಿ ನಿಯಮವನ್ನು ಭಂಗ ಮಾಡಲಾಗದು. ಆದರೂ ದಯಾದೇವಿಯಿಂದ ಪ್ರೇರಿತನಾಗಿ ಅದನ್ನು ಮಾಡುತ್ತಾನೆ ಅಂತ ವಿಲೀನ ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಆಚಾರ್ಯರು. ದಿಶತ್ಯೇವಂ ದೇವೋ ಜನಿತ ಸುಗತಿಂ ದಂಡನಗತಿಂ, ದಂಡನೆಯು ನ್ಯಾಯವಾಗಿ ದುರ್ಗತಿಯನ್ನು ಉಂಟು ಮಾಡಬೇಕು, ಕಷ್ಟವನ್ನು ಉಂಟು ಮಾಡಬೇಕು. ಶಾಸ್ತ್ರದಲ್ಲಿ ನಿಷಿದ್ಧವೆಂದು ಹೇಳಿರುವುದನ್ನು ಮಾಡಿದರೆ ದಂಡನೆಯು ತಾನೇ ಉಂಟಾಗುವುದು. ಆದರೆ ದುರ್ಗತಿ ಉಂಟಾಗದಿರುವುದಷ್ಟೇ ಅಲ್ಲದೆ ಅತಿ ಹೆಚ್ಚಾದ ಸುಗತಿಯು ಉಂಟಾಗುವುದು ಅಂತ ಆಶ್ಚರ್ಯ ಮಾಡ್ತಾರೆ ಸ್ವಾಮಿ ದೇಶಿಕನ್. ಇದು ಹೇಗೆ ಸಾಧ್ಯ ಅಂದರೆ ಜನಿತ ಸುಗತಿಂ ದಂಡನಗತಿಂ ಅಂತ ಹೇಳಿಬಿಟ್ಟು ಹೇಗೆ ಎಂದರೆ ಇದು ದಯಾದೇವಿಯ ಒಂದು ದಿವ್ಯವಾದ ಅನುಗ್ರಹದಿಂದ ಇದು ಸಹ ಸಾಧ್ಯವಾಗುತ್ತೆ ಅಂತ ಹೇಳಿಬಿಟ್ಟು ಅದರ ಮೂಲಕ ದಯಾದೇವಿಯ ಒಂದು ವಿಲಕ್ಷಣವಾದ ಸ್ತೋತ್ರವನ್ನು ಸ್ವಾಮಿಯಲ್ಲಿ ಮಾಡ್ತಾರೆ. ಅಪಾಂ ಪತ್ಯುಶತ್ರೂನ ಸಹ ನಮುನೇ ಧರ್ಮ ನಿಗಲಂ ಕೃಪೇ ಕಾಕಸ್ಯೈಕಂ ಹಿತಮಿತಿ ಹಿನಸ್ತಿ ಸ್ಮನಯನಂ ವಿಲೀನ ಸ್ವಾತಂತ್ರ್ಯೋ ವೃಷಗಿರಿಪತಿಸ್ತ್ವದ್ವಿಹೃತಿಭಿ ದಿಶತ್ಯೇವಂ ದೇವೋ ಜನಿತ ಸುಗತಿಂ ದಂಡನ ವಿಧಿಂ ಅಂತ ಹೇಳಿಬಿಟ್ರು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತಿ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೇ ನಿಕಮಾಂತ ಮಹಾದೇಶಿಕಾಯ ನಮಃ. ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ.